ಆಕಾಶವಾಣಿ ಭದ್ರಾವತಿ, ಸಮಯ 6:51.36. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಅರ್ಪಿಸುವ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮ. ಪರಿಸ್ಥಿತಿ ಅನುಕೂಲವಿದ್ರೆ ಡಿಕಾಲ್ಬ್ 91-78 ಬಿತ್ತನೆ ಮಾಡೋ. ಯಾವುದು ಡಿಕಾಲ್ಬ್? 91-78 ತುದಿಯವರೆಗೆ ತುಂಬಿದ ಹೆಚ್ಚು ತೂಕದ ಕಾಳುಗಳು, ಉದ್ದವಾದ ತೆನೆಗಳು, ಸಾಮರ್ಥ್ಯಕ್ಕೆ ತಕ್ಕ ಬಂಪರ್ ಇಳುವರಿ. ಡಿಕಾಲ್ಬ್ 91-78 ಬೆಳೆ ಸೂಪರ್, ಇಳುವರಿ ಬಂಪರ್. ಬಾಯರ್ನ ಡಿಕಾಲ್ಬ್, ನಿಮ್ಮ ಯಶಸ್ಸಿಗೆ ನೀವೇ ಬಿತ್ತಿರಿ. ಎಂದಿನ ಪರಂಪರೆಯಂತೆ ದೂರದರ್ಶನ ಬೆಂಗಳೂರು ಕೇಂದ್ರವು ನೃತ್ಯ ಪ್ರತಿಭೆಗಳ ಅನ್ವೇಷಣೆಗಾಗಿ ಶಾಸ್ತ್ರೀಯ ನೃತ್ಯ ಪ್ರಕಾರಗಳಾದ ಭರತನಾಟ್ಯ, ಕೂಚಿಪುಡಿ, ಕಥಕ್, ಮೋಹಿನಿಯಾಟ್ಟಂ, ಕಥಕ್ಕಳಿ, ಮಣಿಪುರಿ, ಒಡಿಸ್ಸಿ ಹಾಗೂ ಶಾಸ್ತ್ರೀಯ ನೃತ್ಯಗಳಿಗಾಗಿ ಆಡಿಷನ್ ಪ್ರಕ್ರಿಯೆಯನ್ನು ಹಮ್ಮಿಕೊಂಡಿದೆ. ಹೊಸದಾಗಿ ದೂರದರ್ಶನದ ನೃತ್ಯ ಪರೀಕ್ಷೆಗೆ ಒಳಪಡಲು ಬಯಸುವ 18 ವರ್ಷ ಅಥವಾ ಅದಕ್ಕಿಂತ ಮೇಲ್ಪಟ್ಟ ನೃತ್ಯ ಕಲಾವಿದರಿಂದ ಅರ್ಜಿಗಳನ್ನು ಆಹ್ವಾನಿಸುತ್ತಿದೆ. ಆಸಕ್ತ ಅರ್ಹ ಅಭ್ಯರ್ಥಿಗಳು ತಮ್ಮ ಹೆಸರು, ವಿಳಾಸ, ದೂರವಾಣಿ ಸಂಖ್ಯೆ, ಮಿಂಚಂಚೆ ವಿಳಾಸ, ನೃತ್ಯ ಗುರುಗಳು ಅಥವಾ ನೃತ್ಯ ಸಂಸ್ಥೆಯ ಹೆಸರು, ಕಲಿಕೆಯ ಕಾಲಾವಧಿ ಹಾಗೂ ನೃತ್ಯ ಪ್ರಕಾರ, ಈ ಎಲ್ಲಾ ವಿವರಗಳನ್ನು ಬಿಳಿಯ ಹಾಳೆಯಲ್ಲಿ ಟೈಪ್ ಮಾಡಿಸಿ ಹಸ್ತಾಕ್ಷರದೊಂದಿಗೆ ಸ್ವಯಂ ದೃಢೀಕರಣಗೊಳಿಸಿ ದೂರದರ್ಶನ ಬೆಂಗಳೂರು ಕೇಂದ್ರಕ್ಕೆ ಕಳುಹಿಸಿಕೊಡಬೇಕು. ಅರ್ಜಿಯೊಂದಿಗೆ ನೃತ್ಯ ಗುರುಗಳಿಂದ ಅಥವಾ ನೃತ್ಯ ಸಂಸ್ಥೆಯಿಂದ ದೊರೆತ ಕಲಿಕಾ ಪ್ರಮಾಣ ಪತ್ರ, ವಯೋಮಾನ ಪ್ರಮಾಣೀಕರಣಕ್ಕಾಗಿ ಎಸ್ಎಸ್ಎಲ್ಸಿ ಅಥವಾ ತತ್ಸಮಾನ ಅಂಕಪಟ್ಟಿ, ಆಧಾರ್ನ ಒಂದು ಪ್ರತಿ, ನೃತ್ಯ ಭಂಗಿಯಲ್ಲಿರುವ ಪೋಸ್ಟ್ ಕಾರ್ಡ್ ಅಳತೆಯ ಒಂದು ಭಾವಚಿತ್ರವನ್ನು ಕಳುಹಿಸಿಕೊಡಬೇಕು. ನಿಮ್ಮ ಅರ್ಜಿಗಳು 31 ಒಳಗಾಗಿ ಕಾರ್ಯಕ್ರಮ ಮುಖ್ಯಸ್ಥರು, ದೂರದರ್ಶನ ಕೇಂದ್ರ, ಜೆಸಿ ನಗರ, ಬೆಂಗಳೂರು 560006 ಈ ವಿಳಾಸಕ್ಕೆ ಸ್ಪೀಡ್ ಪೋಸ್ಟ್ ಅಥವಾ ಕೊರಿಯರ್ನ ಮೂಲಕ ತಲುಪಬೇಕು. ಗಮನಿಸಿ, ಈ ಅರ್ಜಿಗಳು ಅಭ್ಯರ್ಥಿಗಳ ಹಸ್ತಾಕ್ಷರದೊಂದಿಗೆ ವೈಯಕ್ತಿಕವಾಗಿ ಅವರಿಂದಲೇ ಕಳುಹಿಸಲ್ಪಟ್ಟಿರುವುದು ಅಗತ್ಯ. ನೃತ್ಯ ಸಂಸ್ಥೆಗಳಿಂದ ಸಾಮೂಹಿಕವಾಗಿ ಕಳುಹಿಸಲಾಗುವ ಅರ್ಜಿಗಳಿಗೆ ಮನ್ನಣೆ ಕೊಡಲಾಗುವುದಿಲ್ಲ. ಮಿಂಚಂಚೆ ವಿಳಾಸ ಅಂದರೆ ಇಮೇಲ್ ಅನ್ನು ನಮೂದಿಸುವುದು ಅತ್ಯಗತ್ಯ. ಮುಂದಿನ ಎಲ್ಲಾ ದೂರದರ್ಶನದ ಕಾರ್ಯಾಲಯ ವ್ಯವಹಾರಗಳನ್ನು ಮಿಂಚಂಚೆಯ ಮೂಲಕವೇ ಮಾಡಲಾಗುವುದು. ನೆನಪಿಡಿ, ಶಾಸ್ತ್ರೀಯ ನೃತ್ಯಗಳ ಆಡಿಷನ್ಗಾಗಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 31 ಬುಧವಾರ. ಇದೊಂದು ಪ್ರಕಟಣೆ. ಭದ್ರಾವತಿ ತಾಲೂಕು ಕಾನೂನು ಸೇವೆಗಳ ಸಮಿತಿಯಿಂದ ದಿನಾಂಕ 24/6/2023 ಆಯೋಜಿಸಿರುವ ರಾಷ್ಟೀಯ ಲೋಕ ಅದಾಲತ್ನಲ್ಲಿ ಸಾರ್ವಜನಿಕರು ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ರಾಜಿಯಾಗಬಲ್ಲ ಪ್ರಕರಣಗಳನ್ನು ಇತ್ಯರ್ಥಪಡಿಸಲು ಮುಂಚಿತವಾಗಿ ತಾಲೂಕು ಕಾನೂನು ಸೇವೆಗಳ ಸಮಿತಿ ಭದ್ರಾವತಿ ಕಚೇರಿಗೆ ಭೇಟಿಯನ್ನು ನೀಡಿ ಮಾಹಿತಿಯನ್ನು ಪಡೆದುಕೊಳ್ಳಬಹುದು ಹಾಗೂ ಹೆಚ್ಚಿನ ಪ್ರಕರಣಗಳನ್ನು ರಾಜಿ ಸಂಧಾನ ಮಾಡಿಕೊಳ್ಳುವ ಮೂಲಕ ಉಪಯೋಗವನ್ನು ಪಡೆದುಕೊಳ್ಳಬೇಕು ಎಂದು ರಾಷ್ಟೀಯ ಲೋಕ ಅದಾಲತ್ ಈ ಮೂಲಕ ತಿಳಿಸುತ್ತದೆ. ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ಪ್ರಕರಣಗಳು, ರಾಜಿಯಾಗಬಲ್ಲ ಅಪರಾಧಿಕ ಪ್ರಕರಣಗಳು, ಚೆಕ್ ಅಮಾನ್ಯದ ಪ್ರಕರಣಗಳು, ಬ್ಯಾಂಕ್ ಪ್ರಕರಣಗಳು, ಮೋಟಾರು ಅಪಘಾತ ಪರಿಹಾರ ನ್ಯಾಯಾಧೀಕರಣದ ಪ್ರಕರಣಗಳು, ವೈವಾಹಿಕ ಅಥವಾ ಕುಟುಂಬ ನ್ಯಾಯಾಲಯ ಪ್ರಕರಣಗಳು, ವ್ಯಾಜ್ಯ ಪೂರ್ವ ಪ್ರಕರಣಗಳಾದಂತಹ ಬ್ಯಾಂಕ್ ವಸೂಲಾತಿ ಪ್ರಕರಣಗಳು, ಚೆಕ್ ಅಮಾನ್ಯದ ಪ್ರಕರಣಗಳು, ಕುಟುಂಬ ನ್ಯಾಯಾಲಯ ಹಾಗೂ ಇತರೆ ಸಿವಿಲ್ ಪ್ರಕರಣಗಳನ್ನು ಇತ್ಯರ್ಥಪಡಿಸಲು ಮುಂಚಿತವಾಗಿಯೇ ಭದ್ರಾವತಿ ತಾಲೂಕು ಕಾನೂನು ಸೇವೆಗಳ ಸಮಿತಿ ಇವರ ಕಚೇರಿಗೆ ಭೇಟಿಯನ್ನು ನೀಡಿ ಮಾಹಿತಿಯನ್ನು ಪಡೆದುಕೊಳ್ಳಬಹುದು. ನೆನಪಿಡಿ, ಭದ್ರಾವತಿಯಲ್ಲಿ ಲೋಕ್ ಅದಾಲತ್ ನಡೆಯುವ ದಿನಾಂಕ 24/6/2023. ಪ್ರಕಟಣೆ ಕೇಳಿದಿರಿ. एक ऐसा पौधा है जो हर परिवेश में तेजी से विकसित हो सकता है. आसानी से उपलब्धता और इसकी मजबूती की वजह से बरसों से बांस का उपयोग होता रहा है और अब इसकी मांग और भी अधिक बढ़ गई है. दुनिया में तेजी से हो रहे जलवायु परिवर्तन पर काबू पाने में भी बांस काफी सहायक है क्योंकि इसमें कार्बन भंडारण और ऊर्जा बनाने की क्षमता है.

ಸಿದ್ಧಲಿಂಗೇಶ್ವರ ಎಂಬ ರೈತರ ತೋಟದಲ್ಲಿದ್ದೀವಿ. ಅವರು ತಮ್ಮಲ್ಲಿರ್ತಕ್ಕಂತಹ ಜಮೀನಿನಲ್ಲಿ ಏನೇನು ಬೆಳೆಗಳನ್ನ ಬೆಳ್ಕೊಂಡಿದ್ದಾರೆ, ಅವರ ಒಂದು ಕೃಷಿ ಪದ್ಧತಿಗಳು ಏನು ಅನ್ನೋದನ್ನ ಅವರಿಂದನೇ ಕೇಳಿ ತಿಳ್ಕೊಳ್ಳೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ. ಸ್ವಾಗತ. ತಮಗೂ ಸ್ವಾಗತ. ನಮಸ್ಕಾರಗಳು ಸರ್. ತಮ್ಮ ಹಿನ್ನೆಲೆ ಬಗ್ಗೆ ಹೇಳೋದಾದ್ರೆ, ನಾವು ಮೊದಲೇ ನಾನು ಒಬ್ಬ ವ್ಯಾಪಾರಸ್ಥ ಆಗಿದ್ದೆ, ಅದಾದ್ಮೇಲೆ ನಾನು ಒಬ್ಬ ಕಂಟ್ರಾಕ್ಟರ್ ಆದೆ. ಕಂಟ್ರಾಕ್ಟರ್ ವೃತ್ತಿನೂ ನನಗೆ ಯಾಕೋ ಬೇಸರ ಆಗಿ ನಾನು ರೈತಾಪಿ ವರ್ಗವನ್ನು ಆರಿಸ್ಕೊಂಡೆ. ಇದರಲ್ಲಿ ಮನಸ್ಸಿಗೆ ನೆಮ್ಮದಿ ಇದೆ, ಶಾಂತಿ ಇದೆ. ಅದೇ ಕಾರಣಕ್ಕಾಗಿ ನಾನು ರೈತಾಪಿನೇ ಮುಂದುವರ್ಸ್ಕೊಂಡು ಹೋಗಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ಸರ್. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರ? ಈಗ ಒಂದು 8 ವರ್ಷ ಆಯ್ತು ಸರ್. 8 ವರ್ಷದಿಂದ ಮಾಡ್ತಾ ಇದ್ದೀನಿ ರೈತ. ಯಾವ ಕಾಂಟ್ರಾಕ್ಟರ್ ಆಗಿದೆ ಸರ್? ಸಿವಿಲ್ ಕಾಂಟ್ರಾಕ್ಟರ್ ಕ್ಲಾಸ್ 1 ಆಗಿದೆ. 2006-07 ನಾನು ಸಿವಿಲ್ ಕ್ಲಾಸ್ 1 ಕಾಂಟ್ರಾಕ್ಟರ್ ಆಗಿದೆ. ಸೊ ಅದನ್ನ 11 ಮಟ್ಟ ಮಾಡಿ 11 ನಾನು ವಾಪಸ್ ಬಂದ್ಬಿಟ್ಟು ನಾನೀಗ ಪಕ್ಕಾ ರೈತ ಆಗಿದ್ದೀನಿ ಸರ್. ಈಗ ಆಸಕ್ತಿ ಬಂತು ಸರ್? ಇದರಲ್ಲಿ ನೆಮ್ಮದಿ ಇದೆ ಸರ್ ರೈತಾಪಿ ಒಳಗೆ. ಇದರಿಂದ ದುಡ್ಡಿನಿಂದ ಯಾರು ಓಡೋಗಲ್ಲ. ಇದರಲ್ಲಿ ಮನುಷ್ಯನ ಪರಿಶ್ರಮದ ಮೇಲೆ ಇದು ಅವಲಂಬಿತವಾಗಿರುತ್ತೆ. ಹಾಗೂ ಒಳ್ಳೆ ಪರಿಸರದಲ್ಲಿ ಬೆಳಿತೇವೆ. ಹಾಗೂ ಇದರಿಂದ ನಮಗೆ ಆಗ್ತಕ್ಕಂತ ಅನುಕೂಲಗಳೇ ಜಾಸ್ತಿ. ಹೆಲ್ತ್ ಇಶ್ಯೂಸ್ ಆಗಿರ್ಬೋದು, ಎಲ್ಲದೂ ಆಗಿರ್ಬೋದು, ಎಲ್ಲದಕ್ಕೂ ಒಳ್ಳೇದು ಅಂತೇಳಿ ನಾವು ಈ ರೈತಾಪಿನೇ ಆಯ್ಕೆ ಮಾಡ್ಕೊಂಡಿದ್ದೀವಿ. ನಿಮಗೆ ಪ್ರೇರೇಪಣೆ ಅಂದ್ರೆ ಇದು ಮಾಡಬೇಕು ಅಂತ ಹೇಳಿದವರು ಯಾರು? ಯಾರು ನೋಡಿ ನಿಮಗೆ ಆಸಕ್ತಿ ಬಂತು? ನಮ್ಮ ಫ್ರೆಂಡ್ಸ್ ಎಲ್ಲರೂ ತೋಟ ಎಲ್ಲರೂ ಮಾಡಿದ್ರು, ಜಮೀನ್ ಮಾಡಿದ್ರು. ಸೊ ಅವ್ರನ್ನೆಲ್ಲ ನೋಡಿದೆ, ಅವರೆಲ್ಲ ತುಂಬಾ ಸಂತೋಷವಾಗಿದ್ರು. ಸೊ ಹಂಗಾಗಿ ನನಗೆ ರೈತಾಪಿ ವರ್ಗನೆ ಆರಿಸ್ಕೊಬೇಕು. ನಾನು ಏನಾರ ಮಾಡಲೇಬೇಕು, ಏನೇ ಅಚೀವ್ ಮಾಡೋದಿದ್ರು ರೈತಾಪಿ ಒಳಗಾಗಿ ಮಾಡ್ಬೋದು. ಬೇರೆಯವ್ರಿಗಿಂತ ಇದು ಬೆಟರ್ ಅಂತೇಳಿ ಇಲ್ಲಿಗೆ ನಾನು ಚಾಯ್ಸ್ ಮಾಡಿ ಇಲ್ಲಿಗೆ ಬಂದೆ. ತಾವು ಕಾಂಟ್ರಾಕ್ಟರ್ ಆದಾಗ ತಮ್ಮ ಬಳಿ ಭೂಮಿ ಇತ್ತ? ತದನಂತರವಾಗಿ ಬಂದಿದ್ದ? ತದನಂತರ ಒಳಗೆ ಬಂದ್ವಿ. ಮೊದಲೇ ಇತ್ತು. ಅವ ನಮ್ಮ ಫಾದರ್ ಅವಾಗ ಮಾರ್ಬಿಟ್ಟಿದ್ರು. ಅವ 1-5 ಎಕರೆ ಇತ್ತು, ಅವ್ರು ಮಾರಿದ್ರು. ಸೊ ನನಗೆ ತಗೊಂಡ್ಲೇಬೇಕು ಅಂತ ಆಸಕ್ತಿ ಅಂದ್ರೆ ನಾನು ತಗೊಂಡು ನಾನೀಗ ಹೊಸದಾಗಿ ರೈತ ಆಗಿದ್ದೀನಿ. ಅವಾಗ ಮಾರಿದ್ದು ನೆನ್ಸ್ಕೊಂಡ್ರೆ ಏನ್ ಅನ್ಸುತ್ತೆ ಈ ಮತ್ತೆ ಹೊಸದಾಗಿ ನೀವು ಪ್ರಾರಂಭ ಮಾಡೋ ಸಮಯದಲ್ಲಿ? ನಾವು ಅವಾಗ ಮಾರಬಾರ್ದಾಗಿತ್ತು, ಮಾರದೇ ಇದ್ರೆ ಬಹಳ ಚೆನ್ನಾಗಿರೋದು, ನಾವು ಇನ್ನು ತುಂಬಾ ಮುಂದುವರೆದ ರೈತರ ಆಗ್ಬೋದಾಗಿತ್ತು ಅನಿಸ್ತು. ಬಟ್ ಈಗ ಪರವಾಗಿಲ್ಲ, ಈಗ ತಗೊಂಡಿದ್ಮೇಲೆ ಈಗ ಮನಸ್ಸಲ್ಲಿ ತುಂಬಾ ಖುಷಿ ಇದೆ. ರೈತಾಪಿನೇ ದೇಶದ ಬೆನ್ನೆಲುಬು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ತನಕ ಓದಿದಿರಾ? ನಾವು BSc ಇನ್ಕಂಪ್ಲೀಟ್ ಆಗಿದೆ ಸರ್. ಪ್ರಾರಂಭದ ಹಂತದಲ್ಲಿ ತಾವು ಏನು ಬೆಳೆಗಳನ್ನ ಆಯ್ಕೆ ಮಾಡ್ಕೊಂಡ್ರಿ? ನಾನು ಫಸ್ಟ್ 1-2 ಎಕರೆಯಲ್ಲಿ ಭತ್ತ ಬೆಳೆದೆ. ಇನ್ನೊಂದ್ರಲ್ಲಿ ನಾನು ಅಡಿಕೆ ಜೊತೆಗೆ ತರಕಾರಿ ಮಾಡಿದೆ, ಟೊಮೆಟೊ ಮಾಡಿದೆ, ಮೆಣಸಿನಕಾಯಿ ಮಾಡಿದೆ, ಆಮೇಲೆ ಸೊಪ್ಪುಗಳು ಅಷ್ಟು ಎಲ್ಲವೂ ಮಾಡಿದೆ. ಅದ್ರಾಗೆಲ್ಲ ಚೆನ್ನಾಗಿ ಇನ್ಕಮ್ ಆಯ್ತು. ಹಂಗೆ ಮಾಡ್ಕಂತ ನುಗ್ಗೆ ಗಿಗ್ಗೆ ಎಲ್ಲ ಬೆಳೆದೆ. ಅದಕ್ಕಿಂತ ಬೆಟರ್ ಅಂದ್ರೆ ಸೀಸನ್ ವೈಸ್ ಮಾಡ್ಕಂತ ಹೋದ್ರೆ ಅದು ತುಂಬಾ ಅನುಕೂಲ ಆಗುತ್ತೆ ರೈತರಿಗೆ. ಮಣ್ಣಿನ ಪರೀಕ್ಷೆ ಮಾಡಿಸಿ ಅದಕ್ಕೆ ಯಾವ್ದು ಹಾಕಿದ್ರೆ ಉತ್ತಮ ಆಗುತ್ತೆ ಅಂತ ಆ ಪ್ರಕಾರನೇ ನಾವು ಬೆಳೆಗಳು ಬೆಳ್ಕೊಳ್ಳೋದ್ರಿಂದ ನಮಗೆ ಸವಲತ್ತುಗಳು ಜಾಸ್ತಿ ಆಗುತ್ತವೆ, ಸರ್ಕಾರದ ಸವಲತ್ತುಗಳು ನಮಗೆ ಚೆನ್ನಾಗಿ ಸಿಗುತ್ತವೆ ಅಂತ ಹೇಳಿ ನಾನು ಮನಗಂಡು ಅದೇ ತರ ನಾನು ಮಾಡ್ತಾ ಇದ್ದೀನಿ. ಅಂತಂದ್ರೆ ಸೀಸನ್ ವೈಸ್ ಅಂತ ನಿಮ್ಗೆ ಯಾರು ಹೇಳಿದ್ರು ನಿಮ್ಗೆ ಈ ತರ ಸೀಸನ್ ವೈಸ್ ಬೆಳಿಬೇಕು? ತೋಟಗಾರಿಕೆ ಇಲಾಖೆಯವರೆಲ್ಲ ಹೇಳ್ತಾರೆ ಸರ್, ಈ ಟೈಮ್ನಾಗ ಇದನ್ನೇ ಮಾಡಿ, ಈ ಟೈಮ್ನಾಗ ಇದು ಮಾಡಿ, ಇದು ಮಾಡಿದ್ರೆ ಒಳ್ಳೇದು. ಆಮೇಲೆ ನಾವು ಅಡಿಕೆ ತೋಟದಲ್ಲಿ ತರಕಾರಿ ಮಾಡೋದ್ರಿಂದ ತುಂಬಾ ಒಳ್ಳೇದು ಅಂತ ಅವ್ರು ಹೇಳಿದ್ರು. ತರಕಾರಿ ಹಾಕಿದ್ರೆ ಸೊಪ್ಪು ಗಿಪ್ಪು ವೇಸ್ಟ್ ಆಗಿರೋದೆಲ್ಲ ಅದಕ್ಕೆ ಪೋಷಕಾಂಶವಾಗಿ ದೊರೆಯುತ್ತದೆ ಅಂತೇಳಿ ನಾವು ಸ್ವಲ್ಪ ತರಕಾರಿನೂ ಮಾಡಿದ್ವಿ. ಕಾಳು ಕಡೆ ಬೆಳೆದ್ವಿ, ಹೆಸರುಕಾಳು, ಉದ್ದಿನಕಾಳು, ಹಲಸಂದಿ ಎಲ್ಲ ಬೆಳೆದ್ವಿ. ಅದರಲ್ಲಿ ಹುಳ್ಳಿ ಗಿಳ್ಳಿ ಎಲ್ಲ ಅದೆಲ್ಲ ತೋಟಕ್ಕೆ ತುಂಬಾ ಒಳ್ಳೇದು. ಅದ್ರ ಸೊಪ್ಪು ಗಿಪ್ಪು ಎಷ್ಟೆಕರೆ ಇವನ್ನೆಲ್ಲ ಮಾಡ್ತಾ ಬಂದ್ರಿ? 4 ಎಕರೆಯಲ್ಲಿ ಮಾಡ್ತಾ ಬಂದ್ವಿ. 2 ಎಕರೆ ಪಕ್ಕಾ ಭತ್ತದ್ದೇ ಇದೆ, ಅದು ಭತ್ತ ಮಾತ್ರ ಅದರಲ್ಲಿ. ಇದು ಇನ್ನು 4 ಎಕರೆ ಒಳಗೆ ತೋಟದ ಜೊತೆಗೆ ಸ್ವಲ್ಪ ಕಮರ್ಷಿಯಲ್ ಕ್ರಾಫ್ಟ್ಸ್ ಅಂತ ಹೇಳಿ ಇವುಗಳನ್ನ ಮಾಡ್ಕೊಂತ ಬರ್ತಾ ಇದ್ದೆ. ಪ್ರಾರಂಭ ಹಂತದಲ್ಲೇ ತೋಟ ಅಂತ ಸ್ಟಾರ್ಟ್ ಮಾಡಿದ್ವಿ ಮತ್ತು ಇವನ್ನು ಕಮರ್ಷಿಯಲ್ ಬೆಳ್ಕೊಂಡು ನಂತರವಾಗಿ ತೋಟಕ್ಕೆ ಆಸಕ್ತಿ ಬಂದ? ಫಸ್ಟ್ ಅಡಿಕೆ ಹಚ್ಚಿದ್ವಿ. ಅಡಿಕೆ ಹಚ್ಚಿ ಆದ್ಮೇಲೆ ಇದಕ್ಕೆ ಕಳೆಗೆ ಏನು ನಾವು ಕಳೆಗಳನ್ನ ಹೆಂಗೆ ನಾವು ಕಂಟ್ರೋಲ್ ಮಾಡಬೇಕು ಅನ್ನೋದು ಒಂದು ಮನಸ್ಸಿಗೆ ಬಂತು. ಸೊ ಕಳೆಗಳನ್ನ ಕಂಟ್ರೋಲ್ ಮಾಡಬೇಕು ಅಂದ್ರೆ ಪೆಸ್ಟಿಸೈಡ್ಸ್ ಎಲ್ಲ ಯೂಸ್ ಮಾಡಲೇಬಾರದು. ಸೊ ಪೆಸ್ಟಿಸೈಡ್ಸ್ ಯೂಸ್ ಮಾಡಬಾರ್ದು ಅಂದ್ರೆ ಏನ್ ಮಾಡ್ಬೇಕು? ಈಗ ಮತ್ತೆ ಹಂಗೆ ಭೂಮಿ ಬಿಡಕ್ ಬರಲ್ಲ ಅಂತೇಳಿ ತರಕಾರಿಗಳನ್ನ ಬೆಳೆದ್ರೆ ಒಳ್ಳೇದು. ಕಾಳು ಕಡೆ ಬೆಳೆಯೋದ್ರಿಂದ ರೈತನಿಗೆ ಉಪಯೋಗನೂ ಆಗುತ್ತೆ, ತೋಟನು ಕ್ಲೀನ್ ಇರುತ್ತೆ, ಆಮೇಲೆ ಕೆಲಸ ಮಾಡೋದ್ರಿಂದ ಎರೆಹುಳುಗಳು ಜಾಸ್ತಿ ಆಗ್ತವೆ ಅನ್ನೋ ಒಂದೇ ಉದ್ದೇಶಕ್ಕೆ ನಾವು ತರಕಾರಿ ಮತ್ತು ಕಾಳು ಕಡೆಗಳನ್ನ ಬೆಳಕಂತ ಬಂದ್ವಿ ತೋಟದಲ್ಲಿ. ತಾವೊಬ್ಬರೇ ಮಾಡಕ್ಕಾಗಲ್ಲ, ಯಾರು ನಿಮ್ ಜೊತೆಗೆ ಸಹಾಯ ಮಾಡಿದ್ರು? ನಾವಂದ್ರೆ ನಮ್ಮಲ್ಲಿ 3-4 ಜನ ಲೇಬರ್ ಇದಾರೆ, ಅವ್ರ ಲೇಬರ್ನೆಲ್ಲ ಇಟ್ಕೊಂಡು ನಾವು ಕೆಲಸ ತಗೊಂತ ಇರ್ತೇವೆ. ಈ ಮಾರ್ಕೆಟಿಂಗ್ ಏನಾರ ತರಕಾರಿ ಬಂತು ಅವನ್ನೆಲ್ಲ ಆ ಸಂತೆಗಳಿಗೆ ಒಯ್ದು ಹಾಕ್ತೇವೆ. ಆಮೇಲೆ ಕಾಳುಗಳು ಬಂದು ಅವನ್ ಮಂಡಿ ಗಿಂಡಿಗೆ ಹಾಕಿ ಅದರಿಂದ ನಾವು ದುಡ್ಡು ತಗೊಂತೀವಿ. ಸೀಸನ್ ವೈಸ್ ಯಾವ ರೀತಿ ಗೊತ್ತಾಗುತ್ತೆ ತಮ್ಗೆ ಈ ತರಕಾರಿ ಬೆಳೆದ್ರೆ ಈ ನೆಕ್ಸ್ಟ್ ಈ ಸೀಸನ್ ಇದು ಉಪಯೋಗ ಆಗುತ್ತೆ ಅನ್ನೋದು ದಿನ ಮಾರ್ಕೆಟ್ ಅಥವಾ ಯಾವ ತರ? ದಿನ ಮಾರ್ಕೆಟ್ ಇದು ಕೆಲವೊಂದು ತರಕಾರಿ ಈಗ ಯಾವ್ದು ಕಮ್ಮಿ ಮಾರ್ಕೆಟ್ ಅಲ್ಲಿ ಬಂದಿರುತ್ತೆ ಈಗ ಯಾವ್ದು ಶಾರ್ಟ್ ಇರುತ್ತೆ ಅದನ್ನ ಹಾಕಬಾರದು. ಅದು ನೆಕ್ಸ್ಟ್ ಜನ ಎಲ್ಲರೂ ಅದನ್ನೇ ಹಾಕ್ತಾರೆ. ಈಗ ಟೊಮೆಟೊ ಈಗ ರೇಟ್ ಬಹಳ ಬಿದ್ದೋಗಿದೆ ಅಂದ್ರೆ ಟೊಮೆಟೊನ ಎಲ್ಲರೂ ಹಾಕದೆ ಬಿಟ್ಬಿಡ್ತಾರೆ. ಅವಾಗ ಏನಾಗುತ್ತೆ, ಆ ಟೊಮೆಟೊ ಆಟೋಮೆಟಿಕ್ ಡಿಮ್ಯಾಂಡ್ ಆಗುತ್ತೆ. ಏನಿಲ್ಲ, ರೆಗ್ಯುಲರ್ ಆಗಿ ಎಲ್ಲ ಒಂದು ತರಕಾರಿ ಮಾಡಬಾರದು. ಒಂದು ನಾಲ್ಕೈದು ತರಕಾರಿ ಮಾಡ್ಕಂತ ಇದ್ದು ತೋಟದಲ್ಲಿ ಇತ್ತು ಅಂದ್ರೆ ತೋಟಕ್ಕೂ ಅನುಕೂಲ, ಆಮೇಲೆ ನಾವು ಅದನ್ನ ಇದ್ರಾಗ ಲಾಸ್ ಆಯ್ತು ಅಂತ ಅದಕ್ಕೆ ಬಿಡಕ್ ಹೋಗ್ಬಾರ್ದು. ಆದ್ರೆ ವರ್ಷದಾಗ ಒಂದೇ ಎರಡು ಟೈಮ್ ಅದಕ್ಕೆ ಲಾಭ ಬಂದೇ ಬರುತ್ತೆ ಅಂತ ನನ್ನ ಅಭಿಪ್ರಾಯ. ಈ ತೋಟದ ಮಧ್ಯದಲ್ಲಿ ಮಿಶ್ರವಾಗಿ ಈ ಒಂದು ಕ್ರಾಪ್ ಗಳೆಲ್ಲ ಬೆಳಿತೀರಿ, ಯಾವ ರೀತಿ ಅದನ್ನ ಮಾಡ್ಕೊಂಡ್ರಿ, ಯಾವ ರೀತಿ ಆ ಒಂದು ಪದ್ಧತಿ ಬಂತು? ಅದಕ್ಕೆ ಇದಕ್ಕೆ ತೋಟಕ್ಕೆ ಹನಿ ನೀರಾವರಿ ಮಾಡಿದೀವಿ, ಅಲ್ಲೇ ಅದಕ್ಕೆ ಸ್ಪ್ರಿಂಕ್ಲರ್ ಅಂತ ಮಾಡಿದೀವಿ ಸಣ್ಣಕ್ಕೆ. ಅದರಿಂದ ಅವು ಚೆನ್ನಾಗಿ ಬೆಳೆಯುತ್ತವೆ. ಅವಕ್ಕೆ ಕಾನಿಗಳು ಮಾಡಿರ್ತೀವಿ, ಮೂಲಂಗಿ ಗಿಲಂಗಿಗೆಲ್ಲ ಕಾನಿ ಮಾಡಿ ಹಿಂಗ್ ಬಿಟ್ಟಿರ್ತೀವಿ ನೀರು. ಅದರಿಂದ ತೋಟಕ್ಕೂ ನೀರಾಗುತ್ತೆ, ನಾವು ಗಿಡಕ್ಕೆ ಹಾಸೋದೇ ಬೇಡ, ಪ್ಲಸ್ ಈ ತರಕಾರಿ ಹಾಸಿದ್ದೆ ನೀರು ಸಾಕು. ಅದರಿಂದ ತೋಟನೂ ಚೆನ್ನಾಗಿ ಬರುತ್ತೆ, ತರಕಾರಿಗಳು ಚೆನ್ನಾಗಿ ಬರುತ್ತೆ. ಈ ತೋಟ ಅಂತ ಹೇಳಿದ್ರೆ ಎಲ್ಲಿಂದ ಯಾವ ಒಂದು ತಳಿ ಗೋಟ್ ಅಂತಂದ್ರೆ ಅದನ್ನ ಯಾವ ರೀತಿ ಮಾಡಿದ್ರೆ, ಹೊರಗಡೆ ಅಂತ ಗಿಡ ತಂದ್ರೆ ಅಥವಾ ನೀವೇ ಸಸಿ ಮಾಡಿದ್ರೆ? ಸಸಿನ ನಾನು ಇದು ಭೀಮ್ ಸಮುದ್ರದಿಂದ ಸಸಿಗಳನ್ನ ತಂದೆ. ಆ ಸಸಿಗಳನ್ನೇ ತಂದು ಸಣ್ಣ ಬಹಳ ಚಿಕ್ಕ ಸಸಿಗಳನ್ನ ತಂದೆ. ಒಂದು ಮೋಸ್ಟ್ಲಿ 5-6 ತಿಂಗಳು ಇರಬಹುದು, ಬಹಳ ಚಿಕ್ಕ ಸಸಿ ಇದ್ವು. ಸೊ ಅವನ್ನೇ ನಾನು ಕ್ಲೀನಿಗೆ 9-9 ಆಯಾದಲ್ಲಿ ಎಲ್ಲವನ್ನು ನಾನು ಪ್ಲಾಂಟಿಂಗ್ ಮಾಡಿದ್ರೆ, ಪ್ಲಾಂಟಿಂಗ್ ಮಾಡಿ ಅವಕ್ಕೆ ನೀರಿಗೆ ಡ್ರಿಪ್ ಇರಿಗೇಷನ್ ತೋಟಗಾರಿಕೆ ಎಲ್ಲಾದ್ರೂ ಡ್ರಿಪ್ ಮಾಡ್ರಿ ಅಂತೆಲ್ಲ ಸಜೆಷನ್ ಕೊಟ್ರು. ಸೊ ಅದರಿಂದ ನಾವು ಡ್ರಿಪ್ ಇರಿಗೇಷನ್ ಮಾಡಿ ಒಂದೇ ಮೋಟ್ರು ನನಗೆ ಎರಡು ಮೋಟ್ರ್ ಇದೆ. ಒಂದೇ ಮೋಟ್ರು ನನಗೆ 4 ಎಕರೆಗೆ ಅಷ್ಟಕ್ಕೂ ಆಗುತ್ತೆ. ಇನ್ನೊಂದು ಮೋಟ್ರ್ ಏನಪ್ಪಾ ಅಂದ್ರೆ ನಾನು ತರಕಾರಿ ಗಿರ್ಕಾರಿ ಬೆಳ್ಕೊಂಡಾಗ ಮಾತ್ರ ಜಟ್ಟಿಗಿಟ್ಟಿಗೆ ಬೇಕಾಗುತ್ತೆ ಅಂತ ಇನ್ನೊಂದು ಮೋಟ್ರ್ ಇಟ್ಕೊಂಡಿದ್ದೀನಿ. ಅಂದ್ರೆ ನೀವು ಭೂಮಿನ ಖರೀದಿ ಮಾಡಿದಾಗ ಆ ಭೂಮಿಯಲ್ಲಿ ಯಾವ ಒಂದು ಬೆಳೆನ ಬೆಳೀತಾ ಇದ್ರು? ನಾನು ಭೂಮಿನ ಮೊದಲೇ ಖರೀದಿ ಮಾಡಿದಾಗ ಅದರಲ್ಲಿ ಬರೀ ಭತ್ತ ಮಾತ್ರ ಬೆಳೀತಾ ಇದ್ರು. ಈಗ ತರಕಾರಿಗಳು, ಕಾಳು ಕಡಿ ಮತ್ತೆ ಅದ್ರ ಜೊತೆಗೆ ಅಡಿಕೆ ಮೇನ್ ಕ್ರಾಪ್ ಆಗಿ ಈಗ ಬೆಳೀತಾ ಇದೆ. ಭತ್ತ ಬೆಳೀತಕ್ಕಂತಹ ಭೂಮಿಯಲ್ಲಿ ತಾವೀಗ ಅಡಿಕೆನ ಹಾಕಿದಿರಿ, ಆ ಒಂದು ಭತ್ತದಿಂದ ಅಡಿಕೆಗೆ ಬರ್ಬೇಕಾದ್ರೆ ಕೆಲವೊಂದು ಚೇಂಜಸ್ ಮಾಡಬೇಕಾಗುತ್ತೆ ಭೂಮಿನ. ಆ ಚೇಂಜಸ್ ಅನ್ನ ಯಾವ ರೀತಿ ಮಾಡ್ಕೊಂಡ್ರಿ? ಅವು ಹಾಳೆಗಳಿದ್ವು, ಹಾಳೆಗಳನ್ನೆಲ್ಲ ತೆಗೆದು ಸಮತಟ್ಟ ಮಾಡ್ಕೊಂಡು ಭೂಮಿನೆಲ್ಲ ಲೆವೆಲ್ ಮಾಡ್ಕೊಂಡ್ವಿ. ಯಾಕೆಂದ್ರೆ ಅದಕ್ಕೆ ಭತ್ತಕ್ಕೆ ನೀರು ಸಿಕ್ಕಾಪಟ್ಟಿ ಜಾಸ್ತಿ ಬೇಕು. ಅದಕ್ಕೂ ಇದಕ್ಕೂ ಎಷ್ಟು ಡಿಫರೆನ್ಸ್ ಅಂದ್ರೆ, ಭತ್ತಕ್ಕೆ ಬಹಳ ಅಂದ್ರೆ 80% ನೀರು ಬೇಕು ಅಂದ್ರೆ ಇವಕ್ಕೆ 20-25% ಈ ತೋಟಗಾರಿಕೆ ಬೆಳೆಗಳಿಗಾಗ್ಲಿ ಕಾಳು ಕಡಿಗಳಿಗಾಗ್ಲಿ ಈ ತರಕಾರಿಗಾಗ್ಲಿ ನೀರು ಬಹಳ ಕಮ್ಮಿ ಬೇಕು. ಇದಕ್ಕೆ ಇದರಿಂದ ನಮ್ದು ಏನಾಗುತ್ತೆ ಅಂದ್ರೆ ಪರಿಸರಕ್ಕೂ ಒಳ್ಳೇದು, ಅಂದ್ರೆ ಅಂತರ್ಜಲ ಕುಸಿಯುವುದಿಲ್ಲ. ಆ ಕಾರಣಕ್ಕಾಗಿ ನಾನು ಭತ್ತದಿಂದ ಇದಕ್ಕೆ ಬಂದೆ. ಆಮೇಲೆ ಇದರಿಂದ ಇನ್ಕಮ್ಮು ಜಾಸ್ತಿ, ಭತ್ತಕ್ಕೆ ಟೈಮ್ ಟು ಟೈಮ್ ಕೆಲಸ ಮಾಡ್ಬೇಕು. ಇದು ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಕಷ್ಟ ಆಗುತ್ತೆ ಭತ್ತಕ್ಕೆ, ಬಟ್ ತೋಟಗಾರಿಕೆ ಆಯ್ತು ಆದ್ರೆ ನಡೆಯುತ್ತೆ, ಏನಾಗಲ್ಲ, ತೊಂದರೆ ಇರಲ್ಲ. ಈ ಭೂಮಿನ ಯಾವ ರೀತಿ ಹದ ಗುಳಿಸ್ಕೊಂಡಿರ್ತಾವ? ಭೂಮಿ ಮುಂಗಾರಿಗಿಂತ ಮುಂಚೆ ರೋಟರಿ ಅಂತ ಹೊಡ್ತಾರೆ, ರೋಟರಿ ಹೊಡೆದು ಕ್ಲೀನ್ ಮಾಡಿ ಹದ ಮಾಡ್ಕೊಂಡು ಆಮೇಲೆ ಅವಕ್ಕೆ ಕೆಲವೊಂದು ತರಕಾರಿಗೆಲ್ಲ ಪಾತಿ ಮಾಡ್ತೀವಿ. ಪಾತಿ ಮಾಡಿ ಆ ಪಾತಿ ಒಳಗೆ ಬೀಜಗಳನ್ನ ನೆಟ್ಟು ಅವನ್ನ ಬೆಳೆಸ್ಕೊಂತ ಹೋಗ್ತೇವೆ. ಅವಕ್ಕೆ ಅವಾಗವಾಗ ನೀರುಗಳನ್ನ ಹಾಕಂತ ಕೆಲವೊಂದು ತೋಟಗಾರಿಕೆ ಇಲಾಖೆದವರು ಕೆಲವೊಂದಿಷ್ಟು ಸಜೆಷನ್ ಕೊಡ್ತಾರೆ, ಇದನ್ನ ಈ ದ್ರಾವಣ ಹಾಕಿ, ಇದನ್ನ ಹಾಕಿ, ಇದನ್ನ ಮಾಡಿ, ಇದನ್ನ ಹಾಕ್ರಿ ಅಂತೇಳಿ. ಅದರಿಂದ ಹಾಕೋದ್ರಿಂದ ಅಂದ್ರೆ ಬೋರಾನು ಪೊಟ್ಯಾಶು ಈ ತರ ಕೆಲವೊಂದು ಬಹಳ ಸ್ವಲ್ಪ ಸ್ವಲ್ಪ ಹಾಕ್ರಿ ಅಂತಾರೆ. ಆಮೇಲೆ ಜಿಂಕ್ ಅವನ್ನೆಲ್ಲ ಹಾಕೋದ್ರಿಂದ ತರಕಾರಿಗಳು ಚೆನ್ನಾಗಿ ಬರುತ್ತೆ. ಈ ಭೂಮಿನ ಹದಗೊಳಿಸ್ಕೊಳ್ಳೋ ರೀತಿಯಲ್ಲಿ ಯಾವ ರೀತಿ ಮಾಡ್ಕೊಂಡ್ರಿ, ಎಷ್ಟು ಪ್ರಮಾಣದಲ್ಲಿ ಗೊಬ್ಬರ ಕೊಟ್ರಿ, ಯಾವ ಗೊಬ್ಬರ ಹಾಕಿದ್ರಿ, ಏನು? ಸಗಣಿ ಗೊಬ್ಬರ ಹಾಕಿದ್ವಿ, ಆಮೇಲೆ ಕುರಿ ಗೊಬ್ಬರನ ಫಸ್ಟ್ ಎಲ್ಲ ಹಾಕಿ ಫಸ್ಟ್ ಗುಣಿನ ತೋಡ್ಕೊಂಡು 1-1.5 ಅಡಿ ಗುಣಿ ತೋಡಿ ಅದರಲ್ಲಿ ಗೊಬ್ಬರ ಹಾಕಿ ಅದ್ರ ಮೇಲೆ ಸಸಿ ನೆಟ್ಟು ಆಮೇಲೆ ಅದನ್ನ ಸುತ್ತಲೂ ಒಂದು ಪಾತಿ ಮಾಡ್ದಂಗ ಮಾಡಿ ಅಷ್ಟು ಒಂದು ಲೈನ್ ಮಾಡ್ಕೊಂಡು ಅಡಿಕೆಗಳನ್ನ ನೆಟ್ಟಿವಿ. ಆಮೇಲೆ ಒಂದೆರಡು ವರ್ಷ ಆದ್ಮೇಲೆ ಅಲ್ಲಿ ಮಟ್ಟ ಏನು ಗೊಬ್ಬರಗಳನ್ನು ಹಾಕ್ಲಿಲ್ಲ, ಬರೀ ನೀರಷ್ಟೇ ಹಾಕ್ತಿದ್ವಿ. ಕಳೆಗಳು ಬೆಳೆಯೋದಕ್ಕೆ, ಕಳೆಗಳು ಬಹಳ ಬೆಳೆಯೋದಕ್ಕೆ ನಾವು ಕಂಟ್ರೋಲಿಗಾಗಿ ತರಕಾರಿ ಮಾಡ್ಕೊಂತ ಬಂದ್ವಿ. ತರಕಾರಿ ಹಾಕೋದ್ರಿಂದ ಕಳೆ ಬೆಳೆಯಲ್ಲ? ಇಲ್ಲ ಇಲ್ಲ, ನಾವು ದಿನದಲ್ಲಿ ಜನ ಕೆಲಸ ಮಾಡ್ತಾ ಇರ್ತಾರೆ, ನಾವು ಆ ತರಕಾರಿ ಬರಕ್ಕೋಸ್ಕರ ತರಕಾರಿ ಕ್ಲೀನ್ ಆಗಿರ್ಲಿ ಅಂತೇಳಿ ನಾವು ಕಳೆಗಳನ್ನ ಅಷ್ಟು ಅವಾಗವಾಗ ತೆಗಿತಾ ಇರ್ತೀವಿ. ಬರೀ ತೋಟ ಆದ್ರೆ ಏನಾಗುತ್ತೆ ಅಂದ್ರೆ ಯಾರು ಅದನ್ನ ಕೆಮ್ಮಕ್ಕದಕ್ಕೆ ರೌಂಡ್ ಅಪ್ ಅವು ಇವು ಔಷಧಿ ಹೊಡಿತಾರೆ, ಅದರಿಂದ ಭೂಮಿಯಲ್ಲಿರತಕ್ಕಂತ ಸಾರಾಂಶ ಎಲ್ಲ ಹಾಳಾಗುತ್ತೆ. ಮಳೆ ಹುಳಗಳು ಸಾಯ್ತವೆ, ಅದಾಗಬಾರ್ದು. ಎರೆಹುಳಗಳು ಅಷ್ಟು ಸತ್ತೋಗಿ ಭೂಮಿ ಬರಡಾಗುತ್ತೆ ಅಂತೇಳಿ ಅವನ್ನೆಲ್ಲ ಕಮ್ಮಿ ಮಾಡಿದ್ವಿ. ಅಡಿಕೆಗೆ ಎಷ್ಟು ಬಾರಿ ವರ್ಷದಲ್ಲಿ ಗೊಬ್ಬರ ಕೊಡ್ತೀರಾ, ನೀರು ಯಾವ ರೀತಿ ಮಾಡ್ತೀರಿ? ಬೇರೆ ಗೊಬ್ಬರ ಏನು ನಾವು ಜಾಸ್ತಿ ಕೊಟ್ಟಿಲ್ಲ. 2 ವರ್ಷಕ್ಕೊಂಟೆಮು ಕುರಿ ಗೊಬ್ಬರ, ತಪ್ಪಿದ್ರೆ ಇದ್ರದ್ದು ದನದ ಗೊಬ್ಬರ ಕೊಡ್ತೇವೆ. ಆಮೇಲೆ ನೀರು ಮಾತ್ರ ಬೇಸಿಗೆಯಲ್ಲಿ ನೀರು ಒಂದೇ ಸಮ ಹಾಯಿಸಲ್ಲ, ಸ್ವಲ್ಪ ಭೂಮಿ ಆರಿದ್ಮೇಲೆ 1-8 ದಿನ ನೀರು ಹಾಸಿದ್ವಿ ಅಂದ್ರೆ 1-4 ದಿನ ಬಿಡ್ತೀವಿ. 4 ದಿನ ಬಿಟ್ಟು ಮತ್ತೆ 4 ದಿನ ನೀರು ಹಾಸ್ತೇವೆ. ಅದರಿಂದ ಅದು ಭೂಮಿ ಬಿಕ್ಕಂಡ್ರೆ ಮಾತ್ರ ಅಡಿಕೆ ಚೆನ್ನಾಗಿ ಬರುತ್ತೆ. ಅಡಿಕೆ ಅಂದ್ಮೇಲೆ ಎಲ್ಲಾ ಕಡೆನೂ ರೋಗಗಳು ಕಂಡೇ ಕಾಣ್ತೀವಿ. ನಿಮ್ಮ ಒಂದು ತೋಟದಲ್ಲಿ ಯಾವ್ದಾದ್ರು ರೋಗ? ಯಾವ್ದು ಇಲ್ಲ, ನಮ್ದು ಈಗ ಇನ್ನು ಚಿಕ್ಕ ಸಸಿ, ಈಗೇನು ಗೊತ್ತಾಗ್ತಾ ಇಲ್ಲ. ಅದರಲ್ಲೂ ಈಗ ಚಿಕ್ಕ ಸಸಿಗೆ ಸುಮಾರು ಬಂದಿದೆ, ಕೊಳೆ ರೋಗ ಬಂದಿದೆ. ಅದನ್ನೆಲ್ಲ ತೋಟಗಾರಿಕೆ ಇಲಾಖೆ ಕೇಳ್ತೇವೆ, ಅವ್ರು ಕೆಲವೊಂದು ಹೇಳ್ತಾರ, ಇದ್ರ ಪ್ರಕಾರ ನಾವು ಮಾಡೋದ್ರಿಂದ ಅವು ಎಲ್ಲ ಕಂಟ್ರೋಲ್ ಆಗಿದೆ. ಅಕಸ್ಮಾತ್ ಇದ್ದ ಒಂದು ಕಿತ್ ಹಾಕಿ ಮತ್ತೆ ಬೇರೆ ಸಸಿಗಳನ್ನು ನೆಟ್ಟಿದೀವಿ. ನಿರ್ವಹಣೆಯಲ್ಲಿ ಯಾವ ತರ ಮಾಡ್ತೀರಿ ನಿರ್ವಹಣೆ? ಅದೇ ನಾವು ಬೆಳಗ್ಗೆ ಕರೆಂಟ್ ಇದ್ದಾಗ ಫುಲ್ ಇರ್ತೇವೆ ಅಲ್ಲೇ ತೋಟದಲ್ಲೇ ಇರ್ತೇವೆ. ಆಮೇಲೆ ರೈತ ನಮ್ಮ ಕೆಲಸದಾರ ಇರ್ತಾರೆ, ಅವ್ರ ಜೊತೆಗೆಲ್ಲ ನಾವು ಸೇರ್ಕೊಂಡು ನಾವು ಕೆಲಸ ಮಾಡ್ತೇವೆ. ಇದು ಹಿಂಗೆ ಹಿಂಗೆ ಮಾಡ್ಬೇಕು ಅಂತ, ತರಕಾರಿಗಳಿಗಾತು ಅಡಿಕೆಗಾತು, ಅಡಿಕೆಗೆ ಕ್ಲೀನ್ ಮಾಡಿ ಆ ಪಾತಿ ಮಾಡ್ದಂಗೆ ಮಾಡಿ ಅಲ್ಲಿ ಏನು ಕಳೆ ಬೆಳೆಯಕ್ಕೆ ಕೊಡ್ದಂಗೆ ಇದ್ದು ಅವನ್ನೆಲ್ಲ ನಾವು ಕ್ಲೀನಾಗಿ ನೋಡ್ಕೊಂತೀವಿ ಸರ್. ಇತ್ತೀಚಿನ ದಿನದಲ್ಲಿ ಲೇಬರ್ ಸಮಸ್ಯೆ ಹೆಚ್ಚು, ನೀವು ಆ ತರದ ಯಾವ ಸಮಸ್ಯೆ ಎದುರಿಸಿದ್ರ ಅಥವಾ ಯಾವ ತರ ಅದನ್ನ ನಿರ್ವಹಿಸಿಕೊಂಡಿದ್ರ? ಇಲ್ಲ, ಅದು ಲೇಬರ್ ಸಮಸ್ಯೆ ಯಾವಾಗ್ಲೂ ಇದ್ದೇ ಇದೆ. ಇರೋದ್ರಿಂದ ಏನ್ ಮಾಡಕ್ಕಾಗಲ್ಲ. ನಾವು ಅವರಿಗೆ ನಾವು ಸಹಾಯಧನ ಅಂದ್ರೆ ಅವ್ರಿಗೆ ಏನ್ ಮಾಡ್ತೀವಿ ಅಂದ್ರೆ ನೀವು ಬರ್ರಿ ಬೆಳಗ್ಗೆ ಅಂದ್ರೆ, ಈಗೆಲ್ಲ ಏನಾಗಿದೆ ಅಂದ್ರೆ ಬೆಳಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆ ಮಟ್ಟ ಕೆಲಸದವ್ರು ಮಾತ್ರ ಸಿಗ್ತಾರೆ. ಈ 9-5 ಗಂಟೆ ಮಟ್ಟ ಯಾರು ನಮ್ಮ ಭಾಗದಲ್ಲಿ ಯಾರು ಕೆಲ್ಸಕ್ಕೆ ಬರಲ್ಲ. ಸೊ ಹಂಗಾಗಿ ಸ್ವಲ್ಪ ಪರವಾಗಿಲ್ಲ. ಕೆಲವೊಂದು ಟೈಮ್ನಲ್ಲಿ ಭತ್ತದ ಕೊಯ್ಲು ಇದ್ದಾಗೆಲ್ಲ ಸ್ವಲ್ಪ ಲೇಬರ್ ಸಮಸ್ಯೆ ಬಹಳ ಆಗುತ್ತೆ. ಅವಾಗ ನಾವೇ ಆದಷ್ಟು ನಾವೇ ನಮ್ಮ ಕೆಲಸ ನಾವು ಮಾಡ್ಕೊಂತ. ನಿಮ್ ತೋಟದಲ್ಲಿ ಮತ್ತೆ ವಿಶೇಷವಾಗಿ ಯಾವ್ದಾದ್ರು ಈ ಜೀವಾಮೃತ ಹಾಕೋದು ಆ ರೀತಿಯಾದ ಪ್ರಯೋಗಗಳು ಮಾಡಿದ್ರೆ? ಜೀವಾಮೃತ ಮಾಡಿದೀವಿ. ಜೀವಾಮೃತ ಅಂದ್ರೆ 200 ಲೀಟರ್ ಬ್ಯಾರಲ್ಗೆ 10 ಕೆಜಿ ಸಗಣಿ, ಆಮೇಲೆ ಒಂದು 4 ಕೆಜಿ ಹಿಟ್ಟು, ಆಮೇಲೆ ಅದಕ್ಕೆ ಹಿಟ್ಟು ಅಂದ್ರೆ ಈ ಕಾಳುಗಳು ಹಿಟ್ಟು, ಆಮೇಲೆ ಒಂದು 10 ಲೀಟರ್ ಗೋಮೂತ್ರ ಅವನ್ನಷ್ಟು ಸಂಗ್ರಹಿಸಿ ಅವನೊಂದು 8 ದಿನ ಕೊಳೆ ಹಾಕಿ ಅದನ್ನ ಬಿಸಿಲಲ್ಲಿಟ್ಟು ಕೊಳೆ ಹಾಕಿ ಆಮೇಲೆ ಅವಕ್ಕೆಲ್ಲವಕ್ಕೂ ಎಲ್ಲಾ ಗಿಡಕ್ಕೂ 1 ಲೀಟರ್ ಹಂಗೆ ನಾವು ಹಾಕಂತ ಹೋಗಿದ್ದೀವಿ. ಅದರಿಂದ ತುಂಬಾ ಚೆನ್ನಾಗಿದಾವೆ ಗಿಡಗಳು. ಈಗ ಎಷ್ಟು ವರ್ಷದ ಮರ ಅಂತ ಹೇಳ್ತಿರೋದು? ಈಗ ನಮ್ದು 4 ವರ್ಷದ ಮರ ಆಗಿದೆ. ಇದ್ರ ಜೊತೆಗೆ ತರಕಾರಿ ಗಿಡಗಳನ್ನೆಲ್ಲ ಬೆಳಿತೀನಿ ಅಂತ ಹೇಳಿದ್ರೆ ಅವಕ್ಕೆ ಯಾವ ರೀತಿ ಗೊಬ್ಬರ ಕೊಡೋದು? ಅವಕ್ಕೆ ಸ್ವಲ್ಪ ಅವಕ್ಕೆ ಇದನ್ನು ಕೊಡ್ತೀವಿ, ಅದ್ರ ಜೊತೆಗೆ ಸ್ವಲ್ಪ ಅವಕ್ಕೆ ಸರ್ಕಾರಿ ಗೊಬ್ಬರ ಹಾಕ್ಲೇಬೇಕಾಗುತ್ತೆ. 10-20-26 ಇರಲ್ಲ, 15-15 ಸ್ವಲ್ಪ ಪ್ರಮಾಣದ, ಬಹಳ ಸ್ವಲ್ಪ ಪ್ರಮಾಣದಲ್ಲಿ ತರಕಾರಿ ಹಾಕ್ಲೇಬೇಕು, ಇಲ್ಲದ್ರೆ ತರಕಾರಿಗೆ ಬರಲ್ಲ. ಆಮೇಲೆ ಅದಕ್ಕೆ ಸ್ವಲ್ಪ ಔಷಧಿಗಳನ್ನು ಸಿಂಪಡಿಸ್ತೇವೆ, ಹುಳ ತಿನ್ನಬಾರ್ದು ಅದು ಇದು ಅಂತ. ಕೀಟಗಳು ಬಹಳ ಆಗ್ತವೆ, ಕರಿಜಿಗೆ ಗಿರಿಜಿಗೆ, ಅವನ್ನೆಲ್ಲ ಕಂಟ್ರೋಲ್ ಮಾಡಕ್ಕಾಗಿ ನಾವು ಔಷಧಿನ ಹಾಕ್ಲೇಬೇಕಾಗುತ್ತೆ. ಈ ರೀತಿ ಔಷಧಿ ಹಾಕಿದಾಗ ಪಕ್ಕದಲ್ಲಿ ಇರತಕ್ಕಂತ ಅಡಿಕೆ ಗಿಡಕ್ಕೆ ಏನು ತೊಂದರೆ ಆಗಲ್ಲ ಸರ್, ಏನು ತೊಂದರೆ ಏನು. ತರಕಾರಿ ಗಿಡಗಳು ಎಷ್ಟು ದಿನದ ನಂತರವಾಗಿ ತಮಗೆ ಇಳುವರಿ ಪ್ರಾರಂಭ ಹೋಗುತ್ತೆ? ಅದರ ಖರ್ಚು ಬಗ್ಗೆ ಹೇಳೋದಾದ್ರೆ ಯಾವ ತರ? ಒಂದು ಕೆಲವೊಂದು ತರಕಾರಿ ಸೊಪ್ಪು ಗಿಪ್ಪು ಎಲ್ಲ ಒಂದು 15 ದಿನ, ತರಕಾರಿ ಎಲ್ಲ 1.5-2 ತಿಂಗಳು ಮಟ್ಟ ನಾವು ಮೇಂಟೈನ್ ಮಾಡಿದ್ರೆ ಸಾಕು. ಆಮೇಲೆ ಅದ್ರದ್ದು ಬರುತ್ತೆ ತರಕಾರಿ, ಚೆನ್ನಾಗಿ ಬರುತ್ತೆ ತರಕಾರಿ. ನಾವು ಎಷ್ಟು ಶ್ರಮ ವಹಿಸಿರ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಅದು ಅಷ್ಟು ಚೆನ್ನಾಗಿ ಬರುತ್ತೆ. ಮಾರುಕಟ್ಟೆಗೆ ಸಾಗಿಸೋ ಸಮಯದಲ್ಲಿ ಆಗಿರ್ಬೋದು, ಅದನ್ನ ಬೆಳಗ್ಗೆ ಕಟ್ ಮಾಡೋದಾಗಿರ್ಬೋದು, ಯಾವ ರೀತಿ ನಿಮಗೆ ಮಾರ್ಕೆಟಿಂಗ್ ಆತ ಗೊತ್ತಾಗುತ್ತೆ, ಎಲ್ಲೆಲ್ಲಿ ಹಾಕ್ತೀರಿ ತಾವು? ನಾವು ಸಂಜೆನೆ, ನಾಳೆ ಮಾರ್ಕೆಟಿಂಗ್ ಇದೆ ಅಂದ್ರೆ ಸಂಜೆನೆ ನಾವು ಕೊಯ್ದುಬಿಟ್ಟು ಎಲ್ಲ ಒಂದಿಷ್ಟು ಜನ ಲೇಬರ್ ಇಟ್ಕೊಂಡು ಸಂಜೆ 4-5 ಗಂಟೆ 3-4 ಗಂಟೆ ಮೇಲೆ ಅಷ್ಟು ಕೊಯ್ದು ರಾಶಿ ಹಾಕಿ ಚೀಲ ಎಲ್ಲ ಕಟ್ಟಿಡ್ತೇವೆ. ಬೆಳಗ್ಗೆ ನಾವು ಹತ್ರದ ಸಂತೆ, ಶಿಳಾಕಪ್ಪ ಸಂತೆ ಇದೆ, ಶಿಕಾರಿಪುರ ಸಂತೆ ಹೋಯ್ದು ನಾವು ಅಷ್ಟು ಅದನ್ನ ನಾವರ ಯಾರಿಗಾರ ಕೊಡ್ತೇವೆ, ಹೋಲ್ಸೇಲ್ ಆಗಿ ಕೊಟ್ಬಿಡ್ತೇವೆ. ಅವ್ರ ಕೆಲವರೆಲ್ಲ ಮಾರ್ಕೊಂಡು ನಮಗೆ ದುಡ್ಡು ಕೊಡ್ತಾರೆ, ಅದ್ರದ್ದೇನ್ ತೊಂದರೆ ಇಲ್ಲ. ಖರ್ಚಿನ ಬಗ್ಗೆ ಹೇಳೋದಾದ್ರೆ ಖರ್ಚು ಪರವಾಗಿಲ್ಲ, ಬಹಳ ದೊಡ್ಡ ಲಾಭ ಏನ್ ಬರಲ್ಲ. ನಮಗೇನಪ್ಪ ಅಂದ್ರೆ ತೋಟಗಾರಿಕೆ ಮಾಡಿರೋದ್ರಿಂದ ನಮಗೆ ಅನುಕೂಲ ಜಾಸ್ತಿ ಇದೆ, ಅದಕ್ಕೆ ಕಳೆಗಳು ಆಗಲ್ಲ, ಅದೇ ನಮಗೆ ಉತ್ತಮ ಆದಾಯ ಅಂತ ಹೇಳ್ಬೋದು. ಇದ್ರ ಜೊತೆಗೆ ಮತ್ತೆ ಬೇರೆ ಏನಾದ್ರು ಬೇರೆ ಕೃಷಿ ಅಂದ್ರೆ ಪರ್ಯಾಯವಾಗಿ ಅಡಿಕೆನೆ ಈಗ ಎಲ್ಲರೂ ಅವಲಂಬಿಸಿರೋದ್ರಿಂದ ಮುಂದಿನ ದಿನದಲ್ಲಿ ಪರ್ಯಾಯವಾಗಿ ಏನ್ ಮಾಡ್ಬೇಕು ಅಂತ? ಅದ್ರದ್ದು ಇನ್ನು ಯೋಚನೆ ಮಾಡಿಲ್ಲ ಸರ್, ಮುಂದೆ ಅದ್ರ ಬಗ್ಗೆ ಕೆಲವರೆಲ್ಲ ಅದನ್ನ ಹೇಳ್ತಿದ್ದಾರೆ, ಅದ್ರದ್ದಿನ್ನೂ ಇದಾಗಿಲ್ಲ, ನೋಡೋಣ ಅಂತೇಳಿ. ಅಲ್ಲಿಗೆ ಈಗ ತರಕಾರಿನೇ ಮಾಡ್ತಾ ಇದ್ದೀವಿ, ತರಕಾರಿ ಜೊತೆಗೆ ಅದು ಮಾಡ್ತಾ ಇದ್ದೀವಿ, ಮುಂದೆ ಫರ್ದರ್ ನೋಡ್ಬೇಕು ಸರ್ ಇನ್ನು ಏನಾಗುತ್ತೆ ಅಂತ. ತಾವೊಬ್ಬ ರೈತಾಗಿ ಈ ಸಹಕಾರ ಸಂಘಗಳಾಗಿರ್ಬಹುದು ಬೇರೆ ಇಲಾಖೆಗಳ ಏನು ಯಾವ ರೀತಿಯಾದ ರೈತರಿಗೆ ಒಂದು ಉತ್ತೇಜನ ಕೊಟ್ರೆ ಇನ್ನು ಅಭಿವೃದ್ಧಿ ಹೊಂದುತ್ತೆ ರೈತ ಅಂತ ಹೇಳ್ತೀರಿ? ಈಗ ಏನಾಗಿದೆ ಅಂದ್ರೆ ಈಗ ಅವರು ಡ್ರಿಪ್ ಇರಿಗೇಷನ್ ಮಾಡಿದ್ರು ತೋಟಗಾರಿಕೆ, ಅವರು ಅದಕ್ಕೆ ಸಬ್ಸಿಡಿಯನ್ನು ಕೊಟ್ರು. ಆಮೇಲೆ ಕೃಷಿ ಆಫೀಸಿಂದ ನಮಗೆ ಸ್ಪ್ರಿಂಕ್ಲರ್ ಪೈಪ್ಗಳನ್ನು ಕೊಟ್ರು. ಹೀಗೆ ಎಲ್ಲಾ ರೈತರುಗಳಿಗೂ ಅದು ಹೆಲ್ಪ್ ಆಗೋದ್ರಿಂದ ಅದು ರೈತರಿಗೆ ತುಂಬಾ ಅನುಕೂಲ ಆಗುತ್ತೆ. ಆಮೇಲೆ ಅವ್ರು ಸ್ವಲ್ಪ ಬೀಜಗಳನ್ನ ಸಬ್ಸಿಡಿ ರೂಪದಲ್ಲಿ ಬೀಜಗಳನ್ನು ಕೊಟ್ರೆ, ಆಟೋಮೆಟಿಕ್ ಆಗಿ ತರಕಾರಿ ಬೀಜಗಳನ್ನು ಕೊಟ್ರೆ ಆ ಜನ ಇನ್ನೂ ಅದನ್ನ ಜಾಸ್ತಿ ತರಕಾರಿಗಳನ್ನು ಬೆಳೆದು ಅದು ಜನರಿಗೆ ಕಮ್ಮಿ ರೇಟಿಗೆ ಸಿಗುತ್ತೆ ಅಂತ ನಮ್ಮ ಅಭಿಪ್ರಾಯ. ಈ ನೀವು ಪಡೆದಂತಹ ಎಲ್ಲಾ ಸೌಲಭ್ಯಗಳನ್ನು ಉಳಿದ ರೈತರು ಪಡ್ಕೋಬೇಕು, ಯಾವ ರೀತಿ ಅಂತೀರಿ? ಅದೇ ಎಲ್ಲರೂ ಸ್ವಲ್ಪ ಕೈಮುಟ್ಟಿ ಕೆಲಸ ಮಾಡೋದ್ರಿಂದ ಅವ್ರಿಗೆ ಒಳ್ಳೇದಾಗುತ್ತೆ. ಆಮೇಲೆ ಸೋಮಾರಿಗಳು ಆಗಿದೆ ತೋಟದಲ್ಲಿ, ಜಾಸ್ತಿ ಹೊತ್ತು ವ್ಯಯ ಮಾಡೋದ್ರಿಂದ ಕೆಲಸಗಳು ಆಗ್ತವೆ. ನಾವು ಜಾಸ್ತಿ ಹೊತ್ತು ಶ್ರಮನ ತೋಟದಲ್ಲೇ ಇದ್ರೆ ಒಳ್ಳೇದು ಅಂತ ನನ್ನ ಅನಿಸಿಕೆ. ತಾವೊಬ್ಬ ರೈತರಾಗಿ ಉಳಿದ ರೈತರಿಗೆ ಏನ್ ಹೇಳ್ತೀರಿ? ಎಲ್ಲರೂ ರೈತರು, ಈ ದೇಶದ ರೈತರೇ ಈ ದೇಶದ ಬೆನ್ನೆಲುಬು. ಎಲ್ಲಾ ರೈತರು ಕೆಲಸನ ಅವ್ರವ್ರ ಅಚ್ಚುಕಟ್ಟಾಗಿ ಅವ್ರು ಮಾಡ್ಕೊಂಡ್ರೆ ಯಾವ ರೈತನು ಇವತ್ತು ಲಾಸ್ ಆಗಲ್ಲ, ಯಾರು ಲಾಸ್ ಆಗಿ ಆತ್ಮಹತ್ಯೆಗಳು ಅಂತ ಪ್ರಕರಣಗಳು ಆಗಲ್ಲ. ಇದೇನಾಗುತ್ತೆ ಅಂದ್ರೆ ಬಹಳ ಸಾಲ ಮಾಡಿ ಏನೇನೋ ಮಾಡಿ ಮಾಡ್ತಾರೆ, ಅದ್ ಮಾಡಬಾರದು ಅಂತ ನನ್ನ ಅಭಿಪ್ರಾಯ. ಒಟ್ಟಲ್ಲಿ ಕೃಷಿ ಜೊತೆಗೆ ವಿವಿಧ ಬೆಳೆಗಳನ್ನು ಬೆಳ್ಕೊಳ್ಳೋದ್ರಿಂದ ತಾವು ಒಂದು ಲಾಭ ಪಡೆದಿರ. ಉಳಿದ ರೈತರಿಗೆ ಯಾವ ರೀತಿ ಬೆಳ್ಕೊಂಡ್ರೆ ಚಂದ? ಕೃಷಿ ಜೊತೆಗೆ ನೀವು ಸ್ವಲ್ಪ ತರಕಾರಿಗಳನ್ನು ಮಾಡಿ, ಕಾಳು ಕಡಿಗಳನ್ನು ಮಾಡಿ, ಅದರಿಂದ ನಿಮಗೆ ಆರ್ಥಿಕವಾಗಿ ನೀವು ಮುನ್ನಡೀತೀರಿ, ಮತ್ತು ಅದ್ರ ಜೊತೆಗೆ ಕಳೆಗಳನ್ನು ನೀವು ಕಂಟ್ರೋಲ್ ಮಾಡಬಹುದು ಅಂತ ನನ್ನ ಸ್ವಂತ ಅಭಿಪ್ರಾಯದಿಂದ ಹೇಳ್ತೀನಿ. ಅದರಿಂದ ತೋಟನೂ ಚೆನ್ನಾಗಿರುತ್ತೆ, ಗಿಡನೂ ಚೆನ್ನಾಗಿ ಬರ್ತವೆ ಅಂತ ನನಗೆ ಗೊತ್ತಿರೋದ ಅಭಿಪ್ರಾಯ. ನಾನು ಮಾಡಿರೋ ಪ್ರಕಾರ ಚೆನ್ನಾಗಿ ಬರ್ತವೆ ಗಿಡಗಳೆಲ್ಲ. ಸಾವಯವ ಕೃಷಿ ಉತ್ತಮನೋ ಅಥವಾ ರಾಸಾಯನಿಕ ಬಳಸ್ಕೊಂಡು ಮಾಡಿದ್ರೆ ಚಂದ? ಸಾವಯವ ಕೃಷಿನೇ ತುಂಬಾ ಚೆನ್ನಾಗಿರುತ್ತೆ. ಸಾವಯವ ಅದು ಎಷ್ಟು ಆಗುತ್ತೋ ಅಷ್ಟು ಸಾವಯವನೇ ಮಾಡಿದ್ರೆ ಅದು ಫ್ಯೂಚರಿಗೆ ಒಳ್ಳೇದು. ಒಟ್ಟಲ್ಲಿ ಉಳಿದ ರೈತರಿಗೆ ತಾವು ಕೃಷಿ ಮಾಡಿ ಇರ್ತಕ್ಕಂತ ಕಡಿಮೆ ಜಮೀನಲ್ಲಾದ್ರೂ ಮಾಡಿ ಅಂತ? ಹೌದೌದು. ಅದರಿಂದ ಇನ್ನು ಕೆಲವರೆಲ್ಲ ತರಕಾರಿ ಹಣ್ಣು ಗಿಣ್ಣು ಎಲ್ಲ ಮಾಡುವುದರಿಂದ ತುಂಬಾ ಉತ್ಪನ್ನ ಇದೆ. ನಾವಿನ್ನು ಹಣ್ಣಿಗಿನ್ನು ಏನು ಪ್ರಯತ್ನ ಪಟ್ಟಿಲ್ಲ, ಬಟ್ ತರಕಾರಿಯಿಂದ ಚೆನ್ನಾಗಿದೆ. ಭತ್ತ ಎಷ್ಟು ಮಾಡ್ಕೊಂಡಿದ್ರಿ? ಭತ್ತ 2 ಎಕರೆಗೆ ಒಂದು 50-55 ಕ್ವಿಂಟಲ್ ಆಗಿದೆ ಈಗ. ಮೊನ್ನೆ ಚೆನ್ನಾಗಿ ಬಂದಿದೆ ಭತ್ತ, ಚೆನ್ನಾಗಿ ಬಂದಿದೆ. ಯಾವ್ದು ಹಾಕಿದ್ರಿ? ನಾವು ಶ್ರೀರಾಮ್ ಸೋನಾ ಅಂತ ಹಾಕಿದ್ವಿ. ಅದನ್ನ ಎಲ್ಲಿ ಯಾವ ರೀತಿ ಮಾರ್ಕೆಟಿಂಗ್ ಆಗಿರ್ಬೋದು, ಯಾವ ತರ ಮಾಡ್ತೀರಿ? ಇಲ್ಲೇ ಶಿಕಾರಿಪುರದಲ್ಲೇ ಇವರು ವ್ಯಾಪಾರಸ್ಥರು ತಗೊಂಡ್ರು. 2400 ರೂಪಾಯಿ 450 ರೂಪಾಯಿ ತಗೊಂಡ್ರು. ಒಳ್ಳೆ ರೇಟಿಗೆ ಹೋಯ್ತು ಭತ್ತ. ಈ ವರ್ಷ ತುಂಬಾ ರೇಟ್ ಚೆನ್ನಾಗಿದೆ ಭತ್ತದ ರೇಟು. ಸೊ ಅದರಿಂದ ಅನುಕೂಲನೇ ಆಗಿದೆ. ರೈತರು ಭತ್ತಕ್ಕೆ ರೇಟ್ ಕಡಿಮೆ ಅಂತ ಹೇಳ್ತಾರೆ, ತಾವು ಒಳ್ಳೆ ಅಂತ ಹೇಳ್ತೀರಿ? ಇಲ್ಲ, ಈ ವರ್ಷ ಚೆನ್ನಾಗಿ ಸಿಕ್ಕಿದಿಲ್ಲ. ಹೋದ ವರ್ಷ ಎಲ್ಲ ತುಂಬಾ ಕಡಿಮೆ ಇತ್ತು, 1800 1900 ಇತ್ತು. ಈ ವರ್ಷ 2400-450 ಮಟ್ಟ ಹೋಗಿದೆ ರೈತರು. ಈ ವರ್ಷ ಪರವಾಗಿಲ್ಲ, ರೈತರಿಗೆ ಅನುಕೂಲ ಆಗಿದೆ. ಆಮೇಲೆ ಇಳುವರಿನೂ ಚೆನ್ನಾಗಿ ಬಂದಿದೆ. ಇಳುವರಿ ಚೆನ್ನಾಗಿ ಬಂದಿರೋದ್ರಿಂದ ಭತ್ತ ಚೆನ್ನಾಗಿ ಆಗಿದೆ ಈ ವರ್ಷ. ಎಷ್ಟು ಬಂತು ಖರ್ಚು? ಖರ್ಚು ನಮಗಿದ್ರು 55 ಕ್ವಿಂಟಾಲು ಅಂದ್ರೆ ನಮ್ಗೆ 1,00,000 ಚಿಲ್ಲರೆ ಬಂದಿದೆ. ಖರ್ಚು ಬಂದ್ಬಿಟ್ಟು ಒಂದು 30-35 ಸಾವಿರ ರೂಪಾಯಿ ಖರ್ಚು ಬಂದಿತ್ತು. ಲಾಭನೇ ತಗೊಂಡಿದ್ರಿ? ಲಾಭ ಚೆನ್ನಾಗಿದೆ, ಲಾಭ ಚೆನ್ನಾಗಿದೆ. ಇದೇ ರೀತಿ ಆದ್ರೆ ರೈತರು ಭತ್ತಕ್ಕೆ ಆಸಕ್ತಿ ಪಡ್ತಾರೆ? ಭತ್ತಕ್ಕೆ ಆಸಕ್ತಿ ಪಡ್ತಾರೆ. ರೋಗ ಆಗೀಗ ಬೀಳಬಾರದು. ರೋಗ ಬಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ರೋಗ ಇಲ್ದಂಗೆ ಅವ್ರು ಅದನ್ನ ಮೇಂಟೈನ್ ಮಾಡ್ಕೊಂಡ್ರೆ ಮಾತ್ರ ಭತ್ತಕ್ಕೆ ಒಳ್ಳೆ ರೇಟ್ ಇದೆ. ನೀವ್ ಯಾವ ತರ ನಿರ್ವಹಿಸಿದ್ರಿ ರೋಗ ಬರ್ದಂಗೆ? ರೋಗ ಬರ್ದಂಗೆ ಅಂದ್ರೆ ಅದಕ್ಕೆ ನೀರು ಜಾಸ್ತಿ ಕಟ್ತಿದ್ವಿ. ಆಮೇಲೆ ಮಳೆ ಈ ಸತಿ ಜಾಸ್ತಿ ಆಗಿರೋದ್ರಿಂದ ಸ್ವಲ್ಪ ಇದಾಗೋದು. ಅವಾಗ ಭತ್ತಕ್ಕೆ ಎಷ್ಟು ನೀರು ಇರ್ತದೋ ಅಷ್ಟು ಒಳ್ಳೇದು. ಆ ಮೋಡ ಕವಿದ ವಾತಾವರಣ ಇದ್ರೆ ಸ್ವಲ್ಪ ಇಳುವರಿ ಕಮ್ಮಿ ಆಗುತ್ತೆ ಅಂತಾರೆ. ಈ ಬೇಸಿಗೆ ಬೆಳೆಯಲ್ಲಿ ಇನ್ನೂ ತುಂಬಾ ಭತ್ತಕ್ಕೆ ಬೇಸಿಗೆ ಬೆಳೆಯಲ್ಲಿ ಮಾಡಿದ್ರೆ ತುಂಬಾ ಚೆನ್ನಾಗುತ್ತೆ ಅಂತ ನನ್ನ ಅಭಿಪ್ರಾಯ. ಹಿಂಗಾರು ಪ್ರಾರಂಭವಾಯಿತು, ತಾವ್ ಯಾವ ರೀತಿಯಾದ ಒಂದು ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀವಿ? ಈಗ ಎಲ್ಲರೂ ತಮ್ಮ ಕೃಷಿಗಳನ್ನ ಎಲ್ಲ ಅಷ್ಟು ಕೆಲಸಗಳನ್ನ ಅಷ್ಟು ಬೇಗ ಅದನ್ನ ನೆಲ ಹದಗೊಳಿಸುವುದು, ಅವನ್ನೆಲ್ಲ ಕ್ಲೀನ್ ಆಗಿ ಮಾಡಿ ಇಟ್ಕೊಂಡ್ರೆ ನಿಮಗೆ ಫ್ಯೂಚರಿಗೆ ಬಹಳ ಒಳ್ಳೇದು. ಈಗ ಮಳೆ ಬೀಳೋದ್ರೊಳಗೆ ನೀವು ತೋಟದ ಕೆಲಸ ಆಗಿರ್ಬೋದು, ಗದ್ದೆ ಕೆಲಸ ಆಗಿರ್ಬೋದು, ಅಷ್ಟು ಕೆಲಸಗಳನ್ನು ಅಷ್ಟು ಕಂಪ್ಲೀಟ್ ಆಗಿ ಮುಗಿಸ್ಕೊಂಡು ಮಳೆ ಬಿದ್ಮೇಲೆ ಕೆಲಸ ಮಾಡಕ್ ಕಷ್ಟ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಒಳ್ಳೇದು ಸಿದ್ದಲಿಂಗೇಶ್ವರ ಅವ್ರೆ, ತಾವು ಇದುವರೆಗೂ ತಮ್ಮ ಒಂದು ಕೃಷಿ ಅನುಭವವನ್ನ ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ. ತಾವು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ತಮಗೂ ಧನ್ಯವಾದಗಳು. ತಮಗೂ ನಮಸ್ಕಾರ ಸರ್. ಇದುವರೆಗೂ ಅಡಿಕೆ ಜೊತೆ ಸೊಪ್ಪು ಹಾಗೂ ತರಕಾರಿ ಬೆಳೆಯ ಕೃಷಿ ಅನುಭವ ಈ ಕುರಿತು ಶಿಕಾರಿಪುರದ ಸಿದ್ದಲಿಂಗೇಶ್ವರ ಅವರೊಡನೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಹೆಚ್ಎಂ ಮಹೇಶ್. ಈಗ ಕೇಳಿ ಚಿತ್ರದುರ್ಗ ಜಿಲ್ಲೆ ಕೆಳಗೋಟೆಯ ಮಾರಕ ಮತ್ತು ಸಂಗಡಿಗರಿಂದ ಬೀಸೋ ಕಲ್ಲಿನ ಪದ. ಶನಿವಾರ ಶನಿವಾರ ತೆಮ್ಮಪ್ಪ ನಾಮಕ ಬೇಷನ ಶರೇ ಗಂಧಾರ ನಮ್ಮಪ್ಪ ನಾಮಕವೇಶವೆ ಸರಗಂಧ ನಾರ ನಾಮಕವೇಶವೆ ಇದುವರೆಗೂ ಚಿತ್ರದುರ್ಗ ಜಿಲ್ಲೆ ಕೆಳಗೋಟೆಯ ಮಾರಕ ಮತ್ತು ಸಂಗಡಿಗರಿಂದ ಬೀಸೋಕಲ್ಲಿನ ಪದ ಕೇಳಿದಿರಿ. ಈಗ ಒಂದು ಪರಿಸರ ಗೀತೆ. ಬನ್ನಿರಕ್ಕ ಕೆರೆಗಳನ್ನು ಉಳಿಸುವ ಕೆರೆಗಳೆಮ್ಮ ಜೀವವೆಂದು ಜಾಣ್ಮೆಯಿಂದ ಕಾಯುವ ಬನ್ನಿರಣ್ಣ ಬನ್ನಿರಕ್ಕ ಕೆರೆಗಳನ್ನು ಉಳಿಸುವ ಕೆರೆಗಳೆಮ್ಮ ಜೀವವೆಂದು ಜಾಣ್ಮೆಯಿಂದ ಕಾಯುವ ಹಳ್ಳಿ ನಾಡು ನಮ್ಮದು ಅದಕ್ಕೆ ತನುವು ಕೆರೆಗಳು ಹಳ್ಳಿ ನಾಡು ನಮ್ಮದು ಅದಕ್ಕೆ ತನುವು ಕೆರೆಗಳು ಕೆರೆಗಳನ್ನು ಉಳಿಸಿ ನಾವು ಬದುಕನೆತ್ತಿ ಹಿಡಿಯುವ ಬನ್ನಿರಣ್ಣ ಬನ್ನಿರಕ್ಕ ಕೆರೆಗಳನ್ನು ಉಳಿಸುವ ಕೆರೆಗಳೆಮ್ಮ ಜೀವವೆಂದು ಜಾಣ್ಮೆಯಿಂದ ಕಾಯುವ ಬೇಕು ಗೋಡಿಗೆ ನೆರಳು ಬೇಕು ನೆಮ್ಮದಿಗೆ ಹಚ್ಚ ಹಸಿರ ಮರವ ನೋಡಿ ನಾಡ ಸಿರಿಯನುಳಿಸುವ ಮರವು ಬೇಕು ಗೋಡಿಗೆ ನೆರಳು ಬೇಕು ನೆಮ್ಮದಿಗೆ ಹಚ್ಚ ಹಸಿರ ಮರವ ನೋಡಿ ನಾಡ ಸಿರಿಯನುಳಿಸುವ ಕೆರೆಗಳನ್ನು ಮಕ್ಕಳೆಂದು ಪ್ರೀತಿಯಿಂದ ನೋಡುವ ಕೆರೆಗಳನ್ನು ಮಕ್ಕಳೆಂದು ಪ್ರೀತಿಯಿಂದ ನೋಡುವ ಜಲಸಿರಿಯ ಉಳಿಸಿ ನಾವು ಫಲವ ನಿತ್ಯ ಸವಿಯುವ ಬನ್ನಿರಣ್ಣ ಬನ್ನಿರಕ್ಕ ಕೆರೆಗಳನ್ನು ಉಳಿಸುವ ಕೆರೆಗಳೆಮ್ಮ ಜೀವವೆಂದು ಜಾಣ್ಮೆಯಿಂದ ಕಾಯುವ ಪಕ್ಷಿ ನಮಗೆ ಬೇಕು ಅದಕ್ಕೆ ಕೆರೆಗಳಿರಲೇಬೇಕು ಬಾಳಗುಟ್ಟ ಅರಿತು ನಾವು ಸಂಯಮದಿ ಸಾಗುವ ಪ್ರಾಣಿ ಪಕ್ಷಿ ನಮಗೆ ಬೇಕು ಅದಕ್ಕೆ ಕೆರೆಗಳಿರಲೇಬೇಕು ಬಾಳಗುಟ್ಟ ಅರಿತು ನಾವು ಸಂಯಮದಿ ಸಾಗುವ ಮಣ್ಣಿನ ಮಗನಿಗಿಂದು ಕೆರೆಗಳೇ ವರಗಳೆಂದು ಮಣ್ಣಿನ ಮಗನಿಗಿಂದು ಕೆರೆಗಳೇ ವರಗಳೆಂದು ಸಾರಿ ನಾವು ಸಾಗುವ ಕೆರೆಗಳನ್ನು ಉಳಿಸುವ ಮಣ್ಣಿನ ಮಗನಿಗಿಂದು ಕೆರೆಗಳೇ ವರಗಳೆಂದು ಸಾರಿ ನಾವು ಸಾಗುವ ಕೆರೆಗಳನ್ನು ಉಳಿಸುವ ನಮ್ಮ ಕೆರೆಗಳನ್ನು ಉಳಿಸುವ ನಮ್ಮ ಕೆರೆಗಳನ್ನು ಉಳಿಸುವ ಬನ್ನಿರಣ್ಣ ಬನ್ನಿರಕ್ಕ ಕೆರೆಗಳನ್ನು ಉಳಿಸುವ ಕೆರೆಗಳೆಮ್ಮ ಜೀವವೆಂದು ಜಾಣ್ಮೆಯಿಂದ ಕಾಯುವ ಬನ್ನಿರಣ್ಣ ಬನ್ನಿರಕ್ಕ ಕೆರೆಗಳನ್ನು ಉಳಿಸುವ ಕೆರೆಗಳೆಮ್ಮ ಜೀವವೆಂದು ಜಾಣ್ಮೆಯಿಂದ ಕಾಯುವ ಜಲ ಸಂವರ್ಧನೆ ಬಂದೈತಣ್ಣ ಸಿರಿ ಸಮೃದ್ಧಿಯ ತಂದೈತಣ್ಣ ಜಲ ಸಂವರ್ಧನೆ ಬಂದೈತಣ್ಣ ಸಿರಿ ಸಮೃದ್ಧಿಯ ತಂದೈತಣ್ಣ ಕೆರೆ ಉಳಿದರೆ ಹಳ್ಳಿ ಉಳಿದಂತೆ ಕೆರೆ ಅಳಿದರೆ ಹಳ್ಳಿ ಅಳಿದಂತೆ ಕೆರೆ ಉಳಿದರೆ ಹಳ್ಳಿ ಉಳಿದಂತೆ ಕೆರೆ ಅಳಿದರೆ ಹಳ್ಳಿ ಅಳಿದಂತೆ ಜಲ ಸಂವರ್ಧನೆ ಬಂದೈತಣ್ಣ ಸಿರಿ ಸಮೃದ್ಧಿಯ ತಂದೈತಣ್ಣ ಜಲ ಸಂವರ್ಧನೆ ಬಂದೈತಣ್ಣ ಸಿರಿ ಸಮೃದ್ಧಿಯ ತಂದೈತಣ್ಣ ಕೆರೆ ಆಳ ನಮ್ಮ ಕೃಷಿಗೆ ಅನುಕೂಲ, ತೋಡಿದರೆ ಕೆರೆ ಆಳ ನಮ್ಮ ಕೃಷಿಗೆ ಅನುಕೂಲ. ಕೆರೆ ನಮ್ಮ ಹಿರಿಯರ ಬಳುವಳಿಯು ಮುಂದಿನ ಪೀಳಿಗೆಗೆ ಉಳಿಯುವುದು, ಕೆರೆ ನಮ್ಮ ಹಿರಿಯರ ಬಳುವಳಿಯು ಮುಂದಿನ ಪೀಳಿಗೆಗೆ ಉಳಿಯುವುದು. ಜಲ ಸಂವರ್ಧನೆ ಬಂದೈ ತಣ್ಣ, ಸಿರಿ ಸಮೃದ್ಧಿಯ ತಂದೈ ತಣ್ಣ. ಹೇ ಜಲ ಸಂವರ್ಧನೆ ಬಂದೈ ತಣ್ಣ, ಸಿರಿ ಸಮೃದ್ಧಿ.